ಇಲ್ಲ, ನನಗೆ ಇಂಟ್ರೆಸ್ಟ್ ಇತ್ತು ಬರಬೇಕು ಅಂತ. ಓದಬೇಕಾದ್ರೂ ಬಂದಾಗೆಲ್ಲ ತೋಟಕ್ಕೆ ಹೋಗೋದು ಎಲ್ಲ ಮಾಡಿದೆ. ಒಳ್ಳೇದು ನೋಡಿ, ವಿದ್ಯಾಭ್ಯಾಸ ಬೇಕು, ಆದರೂ ನಮ್ಮ ಮೂಲ ಕಸಬನ್ನು ಬಿಡಬಾರ್ದು. ತೀರಾ ಅನಿವಾರ್ಯ ಇದ್ರೆ ಬೇರೆ ಉದ್ಯೋಗಕ್ಕೆ ಹೋಗೋದು ಸೈನೆ. ಕೆಲವೊಬ್ರು ಅದನ್ನು ಬಿಡೋದಿಲ್ಲ, ಹಳ್ಳಿಯಲ್ಲಿ ಇದ್ಕೊಂಡು ಜಮೀನು ಕಡಿಮೆ ಇದ್ರೂ ಗುತ್ತಿಗೆ ತೆಗೆದುಕೊಂಡು ಜೀವನ ರೂಪಿಸಿಕೊಂಡು ಬಹಳ ಚೆನ್ನಾಗಿ ಬೆಳವಣಿಗೆ ಆಗಿದ್ದಾರೆ. ಒಟ್ಟು ಎಷ್ಟು ಎಕರೆ ತೋಟ ಇದೆ, ಏನೇನು ಮಾಡ್ತದ್ರಿ, ಏನೇನು ಬೆಳೆಗಳಿದ್ದಾವೆ ಹೇಳಿ. ನಮ್ದು 24 ಎಕರೆ ಕಾಫಿ ಮತ್ತೆ ಕರಿಮೆಣಸು ತೋಟ ಇದೆ. ಕಾಫಿ ಜೊತೆ ಕರಿಮೆಣಸು ಸ್ವಲ್ಪ ಇಂಟೆನ್ಸಿವ್ ಆಗಿ ಕಲ್ಟಿವೇಷನ್ ಮಾಡ್ತೀನಿ ನಾನು, ಆದಷ್ಟು ಜಾಸ್ತಿ ಔಟ್ಪುಟ್ ತಗೊಳಕ್ಕೆ. ಮತ್ತೆ ನಮಗೆ ಅನಕೆಗೌಡರು ವಿಸಿಟ್ ಮಾಡ್ತಾ ಇರ್ತಾರೆ, ಅವ್ರ ಗೈಡೆನ್ಸ್ ಪ್ರಕಾರ ಅವ್ರು ಹಿಂಗೆ ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಆದಷ್ಟು ಉತ್ತಮ ಆದ ಈಲ್ಡ್ ತೆಗಿಯೋಕ್ಕೆ ಟ್ರೈ ಮಾಡ್ತೀವಿ ನಾವು ಯಾವಾಗಲೂ. ಯಾವ್ದಾದ್ರು ತಳಿ ಇದೆ ಕಾಳು ಮೆಣಸಿನಲ್ಲಿ? ಪನೀರ್ 2 ಮತ್ತೆ ಪನೀರ್ 5, ಮತ್ತೆ ಈ ವರ್ಷ ಹೊಸದಾಗಿ ವಿಜಯ್ ಇಂಟ್ರೊಡ್ಯೂಸ್ ಮಾಡೋಣ ಅನ್ಕೊಂಡಿದ್ದೀನಿ. ಪನೀರ್ 1 ಪನೀರ್ 2 5 ಏನು ವ್ಯತ್ಯಾಸ ಅನಿಸ್ತಾ ಇದೆ? ನನಗೇನು ದೊಡ್ಡ ವ್ಯತ್ಯಾಸ ಗೊತ್ತಾಗಲ್ಲ, ಅದು ಬಳ್ಳಿಲೇ ಗೊತ್ತಾಗಲ್ಲ ಯಾವ್ದು ಪನೀರ್ 2 ಯಾವ್ದು ಪನೀರ್ 5 ಅಂತ. ನರ್ಸರಿಲಿ ಕೊಟ್ಟಾಗ ಇಸ್ಕೊಬರೋದು ನಾವು ಪ್ಲಾಂಟ್ ಮಾಡೋದು, ಇದು 2 ಇದು 5 ಅಂತ ಕೊಡ್ತಾರೆ. ಮತ್ತೆ ಇನ್ನೊಂದು ತೇವಂ ಅಂತ ಒಂದು ಕೊಡ್ತಾರೆ, ಅದು ಸ್ವಲ್ಪ ಹಾಕಿದ್ದೀನಿ. ನಿಮ್ದು ತೋಟ ಸಮುದ್ರ ಮಟ್ಟಕ್ಕಿಂತ ಎಷ್ಟು ಎತ್ತರದಲ್ಲಿದೆ? ಸುಮಾರೊಂದು 3,696 ಎತ್ತರದಲ್ಲಿ ಇದೆ ಸೀ ಲೆವೆಲ್ ಇಂದ. ಸಾಮಾನ್ಯವಾಗಿ ಸೋಮಾರಪೇಟೆ ತಾಲೂಕಿನಲ್ಲಿ ಕಾಳುಮೆಣಸು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಅನ್ಕೊಂಡು ಎಷ್ಟೋ ಜನ ಹೇಳೋದಿದೆ, ದೂರೋದಿದೆ. ಒಂದು ರೀತಿಯಲ್ಲಿ ಹಾಕಿದೀವಿ, ಬಳ್ಳಿಗಳು ಹಾಗೆ ಇದಾವೆ, ಅಷ್ಟಕ್ಕಷ್ಟೇ ಇಳುವರಿ ಅಂತ ಅನ್ಕೊಂಡು ಮಾತಾಡೋದಿದೆ. ನೀವು ಪದವಿ ಮಾಡಿಕೊಂಡು ಬಂದ ಬಳಿಕ ಅಪ್ಪವ್ರು ಹೇಗೆ ನಿರ್ವಹಣೆ ಮಾಡ್ತಾ ಇದ್ರು, ಇಳುವರಿ ಹೇಗೆ ಸಿಗ್ತಾ ಇತ್ತು, ನಂತರ ದಿನಗಳಲ್ಲಿ ಏನು ಮಾರ್ಪಾಡುಗಳನ್ನು ಮಾಡಿಕೊಂಡ್ರಿ, ತಾಂತ್ರಿಕತೆಗಳನ್ನು ಏನು ಅಳವಡಿಸ್ಕೊಂಡ್ರಿ, ಏನೇನು ಸುಧಾರಣೆ ಕಾಣ್ತು ಹೇಳಿ. ಆಕ್ಚುಲಿ ನಾನು ಫಸ್ಟ್ ಎಡ್ಯುಕೇಶನ್ ಮುಗಿಸಿ ತೋಟಕ್ಕೆ ಬಂದಾಗ ಕಾಳುಮೆಣಸು ಇರಲಿಲ್ಲ. ನಮ್ಮ ತಂದೆ ಜಾಸ್ತಿ ಕಿತ್ಲಿ ಅಂತ ಕಾನ್ಸಂಟ್ರೇಟ್ ಮಾಡೋರು ಇಂಟರ್ ಪ್ಲಾಂಟ್ಗೆ. ನಾನು ಬಂದ ಮೇಲೆ ಪೆಪ್ಪರ್ ಪ್ಲಾಂಟೇಷನ್ ಸ್ಟಾರ್ಟ್ ಮಾಡಿದ್ದು. ಕೋಇನ್ಸಿಡೆಂಟ್ಲಿ ನನ್ನ ಫ್ರೆಂಡ್ದೊಂದು ನರ್ಸರಿ ಇತ್ತು, ಎವ್ರಿ ಇಯರ್ ಅವ್ನು ಬಂದು 1,500 ಗಿಡ ಬಾಸ್ಕೆಟ್ಸ್ ಡಂಪ್ ಮಾಡೋನು, ನೀನು ದುಡ್ಡು ಯಾವಾಗಲಾದ್ರೂ ಕೊಡು, ನೀ ಪ್ಲಾಂಟ್ ಮಾಡು ಅಂತ. ಅದರಿಂದ ಚೆನ್ನಾಗಿ ಡೆವಲಪ್ ಆಯಿತು. ರೈಟ್ ಫ್ರಮ್ 86 ಪೆಪ್ಪರ್ ಕಲ್ಟಿವೇಷನ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ನಿಮ್ಮ ಸ್ನೇಹಿತನ ಹೆಸರು? ನವೀನ್ ಸುಬ್ಬಣ್ಣ ಅಂತ, ಸಕಲೇಶ್ಪುರದವರು, ಆಲ್ದೂರು. ನೋಡಿ, ನವೀನ್ ಅವರ ಒಂದು ಒತ್ತಾಯದ ಮೇರೆಗೆ, ಹಾಗೆ ಅವರ ಅಪೇಕ್ಷೆ ಮೇರೆಗೆ ಕಾಳುಮೆಣಸು ನಿಮ್ಮ ತೋಟಕ್ಕೆ ಬಂತು. ಈಗ ಎಷ್ಟು ಬಳ್ಳಿಗಳಿದ್ದಾವೆ? ಈಗ ಸುಮಾರು 1,500 ಬಳ್ಳಿ ಇದಾವೆ ಈಲ್ಡಿಂಗು. ಮತ್ತೆ ವರ್ಷ ವರ್ಷ ಕೆಲವು ಹೋಗ್ತಾ ಇರ್ತವೆ, ಮತ್ತೆ ಅಪ್ಕಮಿಂಗ್ ಬರ್ತಾ ಇರುತ್ತೆ. ಅಂತ ಆವರೇಜ್ 1,500 ಬಳ್ಳಿ ಇದೆ. ನೀವು ಎಷ್ಟು ವರ್ಷ ಆಯ್ತು ಹಾಕಿ ಕಾಳುಮೆಣಸನ್ನ? ಸುಮಾರೊಂದು 30-35 ಇಂದ ಪ್ಲಾಂಟಿಂಗ್ ಮಾಡ್ತಾನೆ ಇದ್ದೀನಿ ಪೇಪರ್. ಆಗೆಲ್ಲ ಎಷ್ಟು ಇಳುವರಿ ಸಿಗ್ತಾ ಇತ್ತು, ಬೆಲೆ ಹೇಗಿತ್ತು? ಆಗೆಲ್ಲ ಒಳ್ಳೆ ಇಳುವರಿ ಇದ್ದಾಗ ಬೆಲೆ ಇರಲಿಲ್ಲ, 100 rupees ಪರ್ kg ಎಷ್ಟೋ ಇತ್ತು ಒಂದು ವರ್ಷ. ಬಟ್ ಈಗ ಸ್ವಲ್ಪ ಇಂಟೆನ್ಸಿವ್ ಆಗಿ ನಾವು ಕಲ್ಟಿವೇಷನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒಳ್ಳೆ ಬೆಲೆ ಬರ್ತಾ ಇದೆ ವರ್ಷ ವರ್ಷ ಆವರೇಜ್ ಆಗಿ. ಅಪ್ಪವರು ನೀವು ಹಾಕಿದ್ದ ಕಾಳುಮೆಣಸನ್ನ ಕಂಡ್ರ? ಕಂಡಿದ್ದಾರೆ, ಅವರಿದ್ದಾಗ್ಲೂ ಫಸಲು ಬಿಡ್ತಾ ಇತ್ತು, ಒಳ್ಳೆ ಫಸಲನ್ನು ಬಂದಿದೆ ಅವರಿದ್ದಾಗ್ಲೂ. ಅವರ ಯಾಕೆ ಹಾಕ್ಲಿಲ್ಲ, ನೀವು ಹಾಕಿದ ಮೇಲೆ ಅವರ ಪ್ರತಿಕ್ರಿಯೆ ಹೇಗಿತ್ತು? ಅವ್ರ ಫ್ರೆಂಡ್ ಒಬ್ಬರು ಇದ್ರು ರಾಮದೇವ್ ಅಂತ, ಅವ್ರಿಗೆ ಭಾರಿ ಕ್ಲೋಸ್ ಅವರು, ಅವರು ತುಂಬಾ ಆರೆಂಜ್ ಮೇಲೆ ಕಾನ್ಸಂಟ್ರೇಟ್ ಮಾಡೋರು, ಅವ್ರು ಏನ್ ಹೇಳ್ತಾರೋ ಇವರು ಅದನ್ನ ಫಾಲೋ ಮಾಡೋರು. ಅದರಿಂದ ಬ್ಲಾಕ್ ಪೆಪ್ಪರ್ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ. ಆರೆಂಜಸ್ ಎಲ್ಲ ಬಿಡಿ, ವೈಪ್ಔಟ್ ಆಗಿದೆ, ಈಗ ಏನಿಲ್ಲ, ಈ ಹೊಸದಾಗ ಸ್ವಲ್ಪ ಹಾಕಿದೀವಿ ಅಷ್ಟೇ. ಈಗ ನೀವು ಹಾಕಿದ ಬಳಿಕ ತಂದೆಯವರ ಪ್ರತಿಕ್ರಿಯೆ ಹೇಗಿತ್ತು? ಅವ್ರದ್ದೇನು ಅಡ್ಡಿ ಇರಲಿಲ್ಲ, ಓಕೆ ಯು ಗೋ ಹೆಡ್ ಅಂತ ಹೇಳಿದ್ರು. ಕಾಳುಮೆಣಸು ವರ್ಷ ವರ್ಷಕ್ಕೂ ನೀವು ಬೆಳೀತಾ ಬಂದಿದ್ರಿ, ಇಳುವರಿ ಹೆಚ್ಚಿಗೆ ಆಗ್ತಾ ಬಂದಿದೆ, ಅದಕ್ಕೆ ಕಾರಣ ಏನೇನು ಇರ್ಬೋದು? ಈಗ ಹೇಳ್ತಾ ಇದ್ರಿ ಇಂಟೆನ್ಸಿವ್ ಆಗಿ ಮಾಡ್ತಾ ಇದೀವಿ ಅಂತ ಅನ್ಕೊಂಡು, ಈ ಹಿಂದೆ ಏನ್ ಮಾಡ್ತಾ ಇದ್ರಿ, ಇತ್ತೀಚಿನ ವರ್ಷಗಳಲ್ಲಿ ಏನು ಕೆಲಸಗಳನ್ನ ಕೈಗೊಂಡಿದ್ರಿ? ಇದಕ್ಕೆ ಒಳ್ಳೆ ಔಟ್ಪುಟ್ ಬೇಕು ಅಂದ್ರೆ ಮೇನ್ ಇನ್ ಟೈಮ್ಲಿ ಶೇಡ್ ಲಾಪ್ ಮತ್ತೆ ಇರಿಗೇಷನ್. ಫೆಬ್ರವರಿ 15 ಹಂಗೆ ಶೇಡ್ ಲಾಪಿಂಗ್ ಸ್ಟಾರ್ಟ್ ಮಾಡಿ ವರ್ಷ ವರ್ಷ, ಮಾರ್ಚ್ 15 ಹಾಗೆ ಹೋಸ್ ಇರಿಗೇಷನ್ ಸ್ಟಾರ್ಟ್ ಮಾಡಬೇಕು ಪೇಪರ್ಗೆ. ಫಸ್ಟ್ ರೌಂಡ್ ಪ್ರತಿ ಒಂದು ಬಳ್ಳಿಗೂ ಅಟ್ಲೀಸ್ಟ್ 200 liters ನೀರು ಕೊಡಬೇಕು. ಆಮೇಲೆ ಇಟ್ ಶುಡ್ ಬಿ ರಿಪೀಟೆಡ್ every 15 days ಅಟ್ಲೀಸ್ಟ್ 100 liters ಪರ್ ವೈನ್ ಟಿಲ್ ದ ಆನ್ಸೆಟ್ ಆಫ್ ಮಾನ್ಸೂನ್ June 1 ವರೆಗೂ. ನೆರಳನ್ನ ವಿರಳಗೊಳಿಸೋದು ಅಥವಾ ಬಳ್ಳಿಗಳ ಮೇಲೆ ಬಿಸಿಲು ಬೀಳೋ ರೀತಿಯಲ್ಲಿ ಮಾಡೋದು ಹೇಗೆ, ಇಷ್ಟೇ ಮಾಡಬೇಕು ಹೀಗೆ ಮಾಡ್ಬೇಕಂತ ಅನ್ಕೊಂಡು ಅರ್ಥಕೊಂಡಿದ್ರಿ? ಅದು ಗೊತ್ತಾಗತ್ತೆ ನಮಗೆ, ಸಾಧಾರಣ ಆಪ್ಟಿಮಮ್ ಶೇಡ್ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನ ಮೇಂಟೈನ್ ಮಾಡೋಕ್ಕೆ ಗೊತ್ತು, ನಮ್ಮ ಸ್ಕಿಲ್ಡ್ ವರ್ಕರ್ಸ್ ಇದ್ದಾರೆ ಅವ್ರಿಗೂ ಗೊತ್ತು. ಸ್ವಲ್ಪ ನೀರು ಮೇಲಿಂದ ಬೀಳಬೇಕು ಮೆಣಸು ಗರಿಗೆ, ಅದು ಸೆಂಟರ್ ಶುಡ್ ಬಿ ಓಪನ್ ಮರದ್ದು, ಸ್ವಲ್ಪ ಶೇಡು ಬೇಕು ಮಿನಿಮಮ್ 30% ಶೇಡು ಬೇಕು ಮೆಣಸಿಗೆ, ಪೂರ್ತಿ ಓಪನ್ ಇದ್ರೂ ಒಳ್ಳೇದಲ್ಲ. ಒಂದು ನೆರಳನ್ನ ತೆಗೆಯೋದು ನೀರನ್ನು ಕೊಡೋದು ಹೇಳ್ತಾ ಇದ್ರಿ, ಮುಂಗಾರಿ ಮಳೆ ಬರೋ ತನಕ 10-15 ಒಂದೊಂದು ಬಳ್ಳಿಗೆ 100 liters ಅಷ್ಟು ನೀರು ಕೊಡಬೇಕು ಪ್ರಾರಂಭದಲ್ಲಿ, 1 200 liters ಅಂದ್ರೆ ತೇವವನ್ನ ಸಂರಕ್ಷಣೆ ಮಾಡ್ಕೊಂಡು ಹೋಗೋದು. ಕಟಾವಾದ ಬಳಿಕ ಎಷ್ಟು ದಿನ ಬತ್ತಿಸ್ತೀರಿ ಅಥವಾ ನೀರು ಕೊಡೋದಿಲ್ಲ? ಆಲ್ಮೋಸ್ಟ್ 1-3 weeks ಸ್ಟ್ರೆಸ್ ಪೀರಿಯಡ್ ಇರುತ್ತೆ. ಜೊತೆಗೆ ರಾಸಾಯನಿಕ ಗೊಬ್ಬರಗಳು, ಸಗಣಿ ಗೊಬ್ಬರ, ಬೋರ್ಡ ದ್ರವಣ, ಈ ತರದ ಒಂದು ವಿಚಾರಗಳ ಬಗ್ಗೆ ಹೇಳಿ. ಕೆಮಿಕಲ್ ಆರ್ಗ್ಯಾನಿಕ್ ಮೆನ್ಯೂರ್ ಎರಡು ಯೂಸ್ ಮಾಡ್ತೀವಿ. ಬಿಫೋರ್ ಆನ್ಸೆಟ್ ಆಫ್ ಮಾನ್ಸೂನ್ ಕೆಮಿಕಲ್ ಮೆನ್ಯೂರ್ ಅಪ್ಲೈ ಮಾಡ್ತೀವಿ, ಎನ್ ಪಿ ಕೆ ಪ್ಲಸ್ ಅದಕ್ಕೆ ಬೋರ್ಡ ಸ್ಪ್ರೇ ಮಾಡ್ತೀವಿ, ಸ್ಪ್ರಿಂಟ್ ಅಂತ ಆಂಥ್ರಾಕ್ಸ್ ಪ್ರಿವೆಂಟ್ ಮಾಡೋಕ್ಕೆ ಸ್ಪ್ರೇ ಮಾಡ್ತೀವಿ, ಮತ್ತೆ ಮಾನ್ಸೂನ್ ಆದಮೇಲೆ ಆರ್ಗ್ಯಾನಿಕ್ ಮೆನ್ಯೂರ್ ಅಪ್ಲೈ ಮಾಡ್ತೀವಿ, ಮತ್ತೆ ಬೋರ್ಡೋ ಎರಡು ರೌಂಡ್ ಸ್ಪ್ರೇ ಮಾಡ್ತೀವಿ ಟು ಪ್ರಿವೆಂಟ್ ಫಂಗಲ್ ಡಿಸೀಸ್ ಅಂಡ್ ಕೊಳೆ ರೋಗ. ತುಂಬಾ ಇಂಟೆನ್ಸಿವ್ ಆಗಿ ಏನೇನು ಮಾಡಬೇಕು ಎಲ್ಲ ವರ್ಷ ಇಡೀ ಮಾಡ್ಕೊಂಡು ಹೋಗ್ತೀವಿ. ಬೋರ್ಡೋ ದ್ರಾವಣವನ್ನ ಎರಡು ಸಾರಿ ಮಾಡ್ತೀರಾ, ಮೂರು ಸಾರಿ ಮಾಡ್ತೀರಾ? 1% ಬೋರ್ಡೋ ಎರಡು ಸತಿ ಮಾಡ್ತೀವಿ. ಮತ್ತೆ ಬುಡಕ್ಕೂ ಏನಾದರೂ ಕಾಪರ್ ಆಕ್ಸೈಡ್ ಕ್ಲೋರೈಡ್ ಈ ತರದ ಏನಾದರೂ ಹಾಕ್ತೀರಾ? ಪ್ರೀ ಮಾನ್ಸೂನ್ ಒಂದು ರೌಂಡ್, ಮತ್ತೆ ಪೋಸ್ಟ್ ಮಾನ್ಸೂನ್ ಒಂದು ರೌಂಡ್, ಎರಡು ರೌಂಡ್ ಕಾಪರ್ ಆಕ್ಸೈಡ್ ಕ್ಲೋರೈಡ್ ಡ್ರಿಂಚಿಂಗ್ ಮಾಡ್ತೀವಿ. ಸಗಣಿ ಗೊಬ್ಬರನ ವರ್ಷಕ್ಕೆ ಒಂದೇ ಸಾರಿ ಕೊಡ್ತೀರಾ ಅಥವಾ ಎರಡು ಸಾರಿ ಮೂರು ಸಾರಿ ಈ ತರ ಕೊಡೋದಿದೆಯಾ? ಇಲ್ಲ, ಒಂದೇ ಸರಿ, ಅದು ಡಿಪೆಂಡಿಂಗ್ ಆನ್ ದ ಅವೈಲೇಬಿಲಿಟಿ ಆಫ್ ಕ್ಯಾಟಲ್ ಮೆನ್ಯೂರ್. ಅದಕ್ಕೆ ಟ್ರೈಕೋಡರ್ಮ ಬೆರೆಸ್ಕೊಡೋದು ಅಥವಾ ಬೇವಿನ ಹಿಂಡಿ ಇದನ್ನ ಸೇರಿಸ್ಕೊಡೋದು? ಇಲ್ಲ, ಅದು ಯೂಶಲಿ ನಾನು ಕಾಂಪೋಸ್ಟ್ ಮಾಡ್ತೀನಿ, ಕಾಫಿ ಹಸ್ಕು ಸಗಣಿ ಗೊಬ್ಬರ ಮತ್ತೆ ಬಿ ಸಿ ಎಂ ಅಂತ ಬಯೋ ಕಾಂಪೋಸ್ಟ್ ಮಿಕ್ಸ್ಚರ್ ಅಂತ ಬರುತ್ತೆ, ಅದೆಲ್ಲ ಸೇರಿಸಿ ಕಾಂಪೋಸ್ಟ್ ಮಾಡಿ ಆಮೇಲೆ 10 kg ಪರ್ ವೈ ನಿಂಗೆ ಹಾಕ್ತೀನಿ. ಪ್ರತಿ ವರ್ಷ ತಪ್ಪದೆ ಕಾನ್ಮೆಂಟ್ಸ್ಗೆ ಕಾಂಪೋಸ್ಟ್ ಗೊಬ್ಬರವನ್ನು ಪೂರೈಕೆ ಮಾಡ್ತೀರಾ? ಪ್ರತಿ ವರ್ಷ ಎಲ್ಲದಕ್ಕೂ ಹಾಕೋಕ್ಕಾಗಲ್ಲ, ಆಲ್ಟರ್ನೇಟ್ ಬ್ಲಾಕ್ ಮಗ್ಸ್ಕೊಂಡು ಅಟ್ಲೀಸ್ಟ್ 1-2 years ಆರ್ಗ್ಯಾನಿಕ್ ಸಿಗುತ್ತೆ. ಬೋರ್ಡೋ ದ್ರಾವಣವನ್ನ ಎರಡು ಸಾರಿ ಕೊಡ್ತೀರಿ, ಹಾಗೆ ಕಾಂಪೋಸ್ಟ್ ಅನ್ನು ಚೆನ್ನಾಗಿ ಪೂರೈಕೆ ಮಾಡೋ ನಿಟ್ಟಿನಲ್ಲಿ ಗಮನ ಹರಿಸಿದ್ರಿ. ಪ್ರತಿ ವರ್ಷ ಪೂರೈಕೆ ಮಾಡ್ಲಿಕ್ಕೂ ಗಮನ ಹರಿಸ್ತೀರಾ ಅಥವಾ ನೋಡಿಕೊಂಡು ಏನಾದರೂ ವ್ಯತ್ಯಾಸ ಆದ್ರೂ ಎರಡು ವರ್ಷಕ್ಕೊಂದ್ಸರಿ ಕೊಡ್ತೀರಾ, ಹೇಗೆ? ಇಲ್ಲ, ಕಾಂಪೋಸ್ಟ್ ಮೆನ್ಯೂರ್ ಆಲ್ಮೋಸ್ಟ್ 2 ವರ್ಷಕ್ಕೊಂದ್ಸತಿ ಆಗುತ್ತೆ, ಯಾಕೆಂದ್ರೆ ವರ್ಷ ವರ್ಷ ಕ್ವಾಂಟಿಟಿ ಸಾಲಲ್ಲ ಎಲ್ಲ ಬಳ್ಳಿಗೂ ಹಾಕಕ್ಕೆ, ಒಂದು 2 ವರ್ಷಕ್ಕೊಂದ್ಸತಿ ಒಂದೊಂದು ಬಳ್ಳಿಗೆ ಕಾಂಪೋಸ್ಟ್ ಸಿಕ್ಕೇ ಸಿಗುತ್ತೆ. ಕೆಲವೊಬ್ರು ಬಹಳ ಸಖತ್ತಾಗಿ ಕೊಟ್ಬಿಡ್ತಾರೆ, ಒಂದು 4-5 ಮಂಕರಿಯಷ್ಟು ಅಥವಾ ಒಳ್ಳೆ ಫಲವತ್ತಾಗಿ ಮಾಡಿಬಿಟ್ಟು 2 ವರ್ಷಕ್ಕೊಂದ್ಸರಿ ಕೊಟ್ಟರು ತೊಂದರೆ ಇಲ್ಲ ಅನ್ನೋ ತರ ಹೇಳೋದಿದೆ. ನೀವು ಹೇಗೆ ಒಂದೊಂದು ಬಳ್ಳಿಗೆ ಇಷ್ಟು ಪ್ರಮಾಣ ಅಂತ ಅನ್ಕೊಂಡು ನಿಗದಿ ಮಾಡ್ಕೊಂಡು ಕೊಡ್ತೀರಾ, ಹೇಗೆ? ನಾವು ಅನ್ಕೇಗೌಡರು ಗೈಡೆನ್ಸ್ ಪ್ರಕಾರ 10 kg ಅವ್ರು ಹೇಳಿದ್ದಾರೆ ಪರ್ ವೈನು, ಅಪ್ಲೈ ಮಾಡ್ಬೇಕಾದ್ರೆ 10 kg ಪರ್ ಬಳ್ಳಿ ಅಪ್ಲೈ ಮಾಡ್ತೀವಿ. ಕಾಂಪೋಸ್ಟ್ ಮಾಡುವಾಗ ಹೇಳ್ತಾ ಇದ್ರಿ ಕಾಫಿ ಸಿಪ್ಪೆ, ಸಗಣಿ ಗೊಬ್ಬರ, ಹಾಗೆ ಇನ್ನು ಏನೇನು ಕೊಡ್ತೀರಿ? ಹಾಲು ಬೇಡ ಅಂತದ್ದು ಮರದ್ದು ತರಗು ಅದಾಕ್ತೀವಿ, ಸುಣ್ಣ ಹಾಕ್ತೀವಿ, ಮತ್ತೆ ಬಿ ಸಿ ಎಂ ಅಂತ ಹೇಳಿದ್ನಲ್ಲ ಅದ್ರ ಜೊತೆ ಬೆಲ್ಲ ಹಾಕಿರ್ತೀವಿ, ಅದಕ್ಕೆ ಹಾಕಿ ಒಂದು 2 days ಫರ್ಮೆಂಟೇಷನ್ ಬಿಟ್ಟು ಆಮೇಲೆ ಲೇಯರ್ ಬೈ ಲೇಯರ್ ಆ ಬಿ ಸಿ ಎಂ ಮಿಕ್ಸ್ಚರ್ನ ಅಪ್ಲೈ ಮಾಡ್ತೀವಿ. ಕೋಳಿ ಗೊಬ್ಬರ ಕುರಿ ಗೊಬ್ಬರ ಸೇರಿಸ್ತಾರೆ ಇದಕ್ಕೆ? ಇಲ್ಲ, ಇಲ್ಲಿ ಸಿಗೋದಿಲ್ಲ, ಅದರಿಂದ ಸೇರಿಸ್ತಾ ಇಲ್ಲ. ನೀವು ಕಾಫಿ ತೋಟ ಇಟ್ಕೊಂಡಿರೋದ್ರಿಂದ ಮತ್ತೆ ಪಲ್ಪರ್ ಘಟಕ ಮಾಡ್ಕೊಂಡಿರೋದ್ರಿಂದ ಕಾಫಿ ಸಿಪ್ಪೆ ಚೆನ್ನಾಗಿ ಸಿಗುತ್ತೆ, ಸಾವಯವ ಗೊಬ್ಬರ ಒಳ್ಳೆ ಪ್ರಮಾಣದಲ್ಲಿ ಲಭಿಸ್ಲಿಕ್ಕೆ ಅನುಕೂಲ ಆಗುತ್ತಲ್ವಾ? ಹೌದು, ಸಾಲದೇ ಇದ್ರೆ ಹೊರಗಡೆ ಬೇಕಾದ್ರೆ ತರಿಸ್ಕೊಂತೀವಿ, ಸ್ವಲ್ಪ ಕಾಫಿ ಹಸ್ಕ್ನ ಹೈಯರ್ಗೆಲ್ಲ ಮಾಡ್ತಾರಲ್ಲ ಪಲ್ಪಿಂಗ್, ಅಂತ ಫ್ರೆಂಡ್ಸ್ ಯಾರು ಇದ್ರೆ ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿಂದನೂ ತರ್ತೀವಿ. ರಾಸಾಯನಿಕ ಗೊಬ್ಬರ ಹೇಳ್ತಾ ಇದ್ರಿ ಮುಂಗಾರಿಗಿಂತ ಮುಂಚಿತವಾಗಿ ಕೊಟ್ಬಿಡ್ತೀವಿ ಒಂದ್ಸಾರಿ ಅಂತ, ಆಮೇಲೆ ಮಧ್ಯದಲ್ಲಿ ಕೊನೆಯಲ್ಲಿ ಹೇಗೆ? ಒಂದ್ಸತಿ ಪೋಸ್ಟ್ ಮಾನ್ಸೂನ್ ಆಗಸ್ಟ್ ಅಲ್ಲಿ ಒಂದ್ಸತಿ ಮತ್ತೆ ಎನ್ ಪಿ ಕೆ ರಿಪೀಟ್ ಮಾಡ್ತೀವಿ. ಎಷ್ಟು ಪ್ರಮಾಣ ಅಂತ ಅನ್ಕೊಂಡು ಈಗ ಇಷ್ಟೇ ನಿಗದಿತವಾದ ಒಂದು ಪ್ರಮಾಣದಲ್ಲಿ ಕೊಡೋದಿದೆಯಾ? ಒಂದೊಂದು ಬಳ್ಳಿಗೆ ಎಷ್ಟೆಷ್ಟು ಪೂರೈಕೆ ಮಾಡ್ತೀರಿ, ಹೇಗೆ? ಒಂದು ಬಳ್ಳಿಗೆ 100 grams ಎನ್ ಪಿ 100 ಕೆ 200 grams ಹಾಕ್ತೀವಿ. ಅಂದ್ರೆ ಸ್ಟ್ರೈಟ್ ಫರ್ಟಿಲೈಸರ್ಸ್ ಕೊಡ್ತೀರಾ ಅಥವಾ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಕೊಡ್ತೀರಾ, ಹೇಗೆ? ಸ್ಟ್ರೈಟ್ ಫರ್ಟಿಲೈಸರ್, ಯೂರಿಯಾ ಪೊಟ್ಯಾಶ್ ಅಂಡ್ ರಾಕ್ ಫಾಸ್ಫೇಟ್ ಮಿಕ್ಸ್ ಮಾಡಿ. ಲಘು ಪೋಷಕಾಂಶಗಳು ಸಿಂಪಡಣೆ ಮಾಡೋದು ಅಥವಾ ಮಣ್ಣಿಗೆ ಪೂರೈಕೆ ಮಾಡೋದು? ಅಂತ ಸ್ಪೆಷಲ್ ಆಗಿ ಏನು ಮಾಡ್ತಾ ಇಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಲೈಮಿಂಗ್ ಮಾಡಲ್ಲ, ಸಾಯಿಲ್ ಟೆಸ್ಟ್ ಮಾಡಿ ಏನು ರೆಕಮೆಂಡ್ ಮಾಡ್ತಾರೆ ಅದ್ರ ಪ್ರಕಾರ ಲೈಮಿಂಗ್ ಮಾಡ್ತೀನಿ ಎವ್ರಿ ಇಯರ್. ಪ್ರತಿ ವರ್ಷನೂ ಪೂರೈಕೆ ಮಾಡ್ತೀರಿ ಸುಣ್ಣನ? ಅಂದರೆ ಅದೇ ಸಾಯಿಲ್ ಟೆಸ್ಟ್ ಮಾಡಿಸಿ ಅವರು ರೆಕಮೆಂಡ್ ಮಾಡಿದ್ರೆ ಮಾಡ್ತೀನಿ, ಇಲ್ಲದೇ ಇಲ್ಲ. ನಿಮ್ದೆಲ್ಲ ಸಾಯಿಲ್ ಪಿ ಹೆಚ್ ಎಷ್ಟಿದೆ? ಅರೌಂಡ್ 6.5 ಇರಬಹುದು. ಪರವಾಗಿಲ್ಲ. ತೋಟದಲ್ಲಿ ಎಂತೆಂಥ ಮರಗಳಿದ್ದಾವೆ? ಸಿಲ್ವರ್ ಓಕ್ಸ್ ಇದಾವೆ, ಎಪ್ಲೋಸ್ ಪ್ಲಾಂಟ್ ಮಾಡಿರೋದು, ಅದು ಬಿಟ್ಟರೆ ನಂದಿ, ಹಲಸು, ಅವಳಿಗೆ, ಮತ್ತೆ ಹತ್ತಿ, ಬಿ ಟಿ ಮರ ಇದೆ. ಹತ್ತಿ ಮರ ತುಂಬ ಇದೆ, ಅದರದ್ದು ಹಣ್ಣು ತುಂಬ ಒಳ್ಳೆ ಗೊಬ್ಬರ ಆಗುತ್ತೆ. ಅದು ಬಿ ಟಿ ಮರ ಇದಾವೆ, ಬಿ ಟಿ ಮರ ಕಡಿಮೆ ಈಗ. ಹಲಸು, ನಂದಿ, ಹತ್ತಿ ಇವೇ ಜಾಸ್ತಿ. ಕಾಳ್ಮೆಣಸು ಎಂತೆಂಥ ಮರಗಳಿಗೆ ಹಬ್ಸಿದಿರಿ? ಎಲ್ಲ ಮರಕ್ಕೂ ಹಬ್ಸಿದೀವಿ, ಇವನ್ ಅಂಟ್ವಾಳ ಮರ, ಪಾಂಡ್ವಾಳ ಮರ ಎಲ್ಲದಕ್ಕೂ ಹಬ್ಸಿದೀವಿ. ಅಂದ್ರೆ ಸಿಲ್ವರ್ ಅನ್ನು ಸೇರಿಕೊಂಡು ಎಲ್ಲಾ ತರದ ಮರಗಳಿದಾವೆ, ಎಲ್ಲಾ ಮರಗಳಿಗೂ ಕಾಳ್ಮೆಣಸ್ ಅನ್ನ ಹಬ್ಸಿರೋದ್ರಿಂದ ಒಂಥರ ವಿಭಿನ್ನವಾದ ಚಿತ್ರಣ ನಿಮಗೆ ಕಾಣ್ಬರುತ್ತೆ. ಈಗ 2018, 19, 20 ಮಳೆ ಹೆಚ್ಚಾಯ್ತಲ್ಲ, ಏನಾಯ್ತು ತೋಟದಲ್ಲಿ ಕಾಳ್ಮೆಣಸಿನ ಒಂದು ಬೆಳೆ ಪರಿಸ್ಥಿತಿ ಏನಾಯ್ತು? ಕಳೆದ ವರ್ಷ ಆಕ್ಚುಲಿ ತುಂಬಾ ಡ್ರಾಪಿಂಗ್ಸ್ ಇತ್ತು, ಆಲ್ಮೋಸ್ಟ್ ಒಂದು 30% ಕ್ರಾಪ್ ಲಾಸ್ ಆಯ್ತು. ಒಂದು ಆವರೇಜ್ ಕ್ರಾಪ್ ಇತ್ತು, ಆದ್ರೂ ವೆರಿ ಗುಡ್ ಕ್ರಾಪ್ ಅಲ್ಲ, ಆವರೇಜ್ ಕ್ರಾಪ್ ಇತ್ತು. ಈಗ ಒಂದು 10 ವರ್ಷಗಳ ಅವಧಿಯನ್ನು ನೋಡ್ಕೊಂಡ್ರೆ ಸರಾಸರಿ 1 acreಗೆ ಎಷ್ಟು ಇಳುವರಿ ಪಡ್ಕೊಳ್ತದ್ರಿ? 300-400 kg ಅವರೇಜ್ ಪರ್ ಏಕರ್ ಲಾಸ್ಟ್ 8-10 years ಈಲ್ಡ್. ಶೇಡ್ ರೆಗ್ಯುಲೇಷನ್ ಅಂದ್ರೆ ನೆರಳನ್ನ ವಿರಳಗೊಳಿಸೋದು, ನೀರ್ ಕೊಡೋದು, ಈ ಗೊಬ್ಬರಗಳ ಪೂರೈಕೆ, ಈ ತರದ ಕ್ರಮಗಳನ್ನು ನೀವು ಪಾಲನೆ ಮಾಡ್ಲಿಕ್ಕೆ ಹೊರಟ್ರಲ್ಲ, ಯಾವಾಗ್ಲಿಂದ ನಿಮ್ಗೆ ಇದು ಪರಿಚಯ ಆಯ್ತು, ಅದರ ಪರಿಣಾಮ ಏನನ್ನಿಸ್ತಾ ಇದೆ, ಖರ್ಚು ವೆಚ್ಚವನ್ನ ಲೆಕ್ಕ ಮಾಡಿದ್ರೆ ಏನನ್ನಿಸ್ತಾ ಇದೆ? ಮುಂಚೆ ಪೆಪ್ಪರ್ ತುಂಬಾ ಅಂದ್ರೆ ಅನ್ಕಂಡಷ್ಟು ಆಗ್ತಾ ಇರ್ಲಿಲ್ಲ. ಆಮೇಲೆ ನನಗೆ ಅನ್ಕೆಗೌಡರು ಒಳ್ಳೆ ಚೆನ್ನಾಗಿ ಸಜೆಷನ್ಸ್ ಕೊಡ್ತಾರೆ ಅಂತ ಯಾರೋ ಹೇಳಿದ್ರು. ಈಗೊಂದು 4-5 ಇಯರ್ಸ್ ಇಂದ ಅನ್ಕೆಗೌಡರು ವಿಸಿಟ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನನಗೆ ಅವ್ರ ಪರಿಚಯ ಇರಲಿಲ್ಲ. ಅವರು ಫೋನಲ್ಲೇ ಫಸ್ಟ್ ಗೈಡ್ ಮಾಡಿದ್ರು, ನೀವು ಶೇಡ್ ಲಾಪಿಂಗ್ ಹಿಂಗೆ ಮಾಡಿ, ನೀವು ವಾಟ್ರಿಂಗ್ ಮಾಡಿ, ನಾನು ಈ ಕಡೆ ಸೋಮಾರ್ಪೇಟೆಗೆ ಬಂದಾಗ ನಿಮ್ದು ಫೀಲ್ಡ್ ವಿಸಿಟ್ ಮಾಡ್ತೀನಿ ಅಂತ. ಅವ್ರದ್ದು ಗೈಡೆನ್ಸ್ ಪ್ರಕಾರ ನಾನು ಯಾವಾಗ ಮಾಡೋಕ್ಕೆ ಶುರು ಮಾಡಿದೆ ಅವಾಗಿಂದ ಈಲ್ಡ್ ಇಸ್ ಇಂಪ್ರೂವಿಂಗ್, ಎವ್ರಿ ಇಯರ್ ಇಂಪ್ರೂವ್ ಆಗ್ತಾ ಇದೆ. ಮೊದಲೆಲ್ಲ ಎಷ್ಟು ಸಿಗ್ತಾ ಇತ್ತು? ಮೊದಲೆಲ್ಲ ಒಂದು 2-3 ಟನ್ನು ಹಿಂಗೆಲ್ಲ ಸಿಗೋದು. ಕೆಲವು ಆಲ್ಟರ್ನೇಟಿವ್ ಸ್ವಲ್ಪ ಚೆನ್ನಾಗಿ ಆಗೋದು, ಬಟ್ ಈಗ ಸ್ವಲ್ಪ ಸ್ಟಡಿಯಾಗಿ ಒಳ್ಳೆ ಈಲ್ಡ್ ಕೊಡ್ತಾ ಇದೆ. 24 ಎಕರೆಯಲ್ಲಿ 5,000 ಬಳ್ಳಿಗಳಿದಾವೆ ಅಂತ ಹೇಳ್ತಾ ಇದ್ರೆ, ಈಗ ಹಾಲಿ ಸಿಗುತ್ತಿರುವ ಇಳುವರಿ? ಈಗ ಅದರಲ್ಲಿ ಆಲ್ಮೋಸ್ಟ್ 75% ಫಸಲು ಬಿಡ್ತಾ ಇದೆ. ಅಂದ್ರೆ ಎಷ್ಟು ಒಟ್ಟಾರೆ ಕಾಳು ಮೆಣಸಿನ ಇಳುವರಿ ಸಿಗ್ತಾ ಇದೆ ಇಡೀ ತೋಟದ್ದು? ಈ ವರ್ಷ ಒಂದು 12 ಟನ್ಸ್ ಅನ್ಕೊಂಡಿದ್ದೀನಿ. 5,000 ವೈನ್ಸ್ ಅಲ್ಲಿ ಒಂದು 4,000 ವೈನ್ಸ್ ಒಳ್ಳೆ ಈಲ್ಡ್ ಕೊಟ್ಟರು. 3 kgs per vine, ಅರೌಂಡ್ 12 ಟನ್ಸ್ ಅಂತ ಅನ್ಕೊಂಡಿದ್ದೀನಿ. ಹೋದ ವರ್ಷ ಅರೌಂಡ್ 6 ಟನ್ಸ್ ಆಗಿತ್ತು, ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅರೌಂಡ್ 6 ಟನ್ಸ್ ಆಗಿತ್ತು. ಆಚೆ ವರ್ಷ ಎಷ್ಟಾಗಿತ್ತು? ಆಚೆ ವರ್ಷ ಒಳ್ಳೆ ಮೆಣಸಿತ್ತು, ಬಟ್ ಡ್ಯೂ ಟು ಹೆಲ್ತ್ ಪ್ರಾಬ್ಲಮ್ಸ್ ಆ ವರ್ಷ ಕಾಂಟ್ರಾಕ್ಟ್ ಕೊಟ್ಟುಬಿಟ್ಟೆ. ಅರೌಂಡ್ 8-9 ಟನ್ಸ್ ಆಗಿದೆ ಆ ವರ್ಷ. ಅವರು ಕರೆಕ್ಟ್ ಲೆಕ್ಕ ಕೊಡಲಿಲ್ಲ ಕಾಂಟ್ರಾಕ್ಟ್ ಹಿಡಿದವರು. ಅಪ್ ಟು 8-9 ಟನ್ಸ್ ಆಗಿದೆ ಆ ವರ್ಷ. ಕಾಫಿ ತೋಟದಲ್ಲಿ ಕಾಳು ಮೆಣಸು ಸ್ನೇಹಿ ಬೆಳೆ, ನಿಮ್ದು ಕಾಫಿ ಅರಬಿಕಾ ಮತ್ತು ರೋಬಸ್ಟಾ ಎರಡೂ ಇದೆಯಲ್ವಾ? ಹೌದು, ಅರಬಿಕಾ ಕಡಿಮೆ, ಈಗ ರೋಬಸ್ಟಾ ಜಾಸ್ತಿ. ಹೇಗೆ ಅನಿಸುತ್ತೆ ರೋಬಸ್ಟಾ ಜೊತೆಗೆ ಕಾಳು ಮೆಣಸು ಹೊಂದಾಣಿಕೆ ಆಗುವ ಬೆಳೆನೋ, ಅಥವಾ ಅರಬಿಕಾನೇ ಒಳ್ಳೇದು ಅಂತ ಕೆಲವೊಬ್ರು ಹೇಳ್ತಾರೆ? ಆಕ್ಚುಲಿ ಅರೇಬಿಕಾಗೆ ಮಾರ್ಚ್ ಅಲ್ಲಿ ವಾಟರಿಂಗ್ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಅರ್ಲಿ ಅರೇಬಿಕಾಗೆ. ಕಾಂಪಿಟೇಬಿಲಿಟಿ ಇಸ್ ಬೆಟರ್ ವಿತ್ ರೋಬಸ್ಟ ಕಾಳು ಮೆಣಸಿಗೆ. ಅದಕ್ಕೂ ಫೆಬ್ರವರಿ 2nd week ಅಲ್ಲಿ ಇರಿಗೇಷನ್ ಮಾಡಬೇಕು. ಬೋತ್ ವಿಲ್ ಕೋಇನ್ಸೈಡ್, ರೋಬಸ್ಟ ಅಂಡ್ ಪೆಪ್ಪರ್ ಇಸ್ ಬೆಟರ್ ಅಂತ ನನ್ನ ಎಕ್ಸ್ಪೀರಿಯನ್ಸ್. ನೀರಿನ ಸೌಲಭ್ಯ ಇಟ್ಕೊಂಡಿದ್ದೀರಲ್ವಾ? ಕೆರೆ ಇದೆ, ಬೋರ್ವೆಲ್ ಇದೆ, ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀವಿ. 24 ಎಕರೆ ತೋಟಕ್ಕೆ ನೀರು ಉಣಿಸ್ಲಿಕ್ಕೆ ತಕ್ಕಷ್ಟು ನೀರಿನ ಮೂಲವನ್ನ ಮತ್ತೆ ಸಂಗ್ರಹವನ್ನ ಇಟ್ಕೊಂಡು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ರಿ. ಹೇಗೆ ಈಗ ತಾವು ಹೇಳ್ತಾ ಇದ್ರಿ, ಬುಡಕ್ಕೆ ನೀರು ಕೊಡೋದು ಮತ್ತೆ ಸ್ಪ್ರಿಂಕ್ಲರ್ ಮಾಡ್ಕೊಂತೀರಾ ಕಾಳು ಮೆಣಸಿಗೆ? ಕಾಳು ಮೆಣಸಿಗೆ ಅಂತ ಮಾಡಲ್ಲ, ರೋಬಸ್ಟ ಬ್ಲಾಸಮ್ಗೆ ಅಂತ ಸ್ಪ್ರಿಂಕ್ಲರ್ ಮಾಡ್ತೀವಿ. ಕಾಳು ಮೆಣಸಿಗೆ ಜಾಸ್ತಿ ನಾವು ಹೋಸ್ ಇರಿಗೇಷನ್ ಕಾನ್ಸಂಟ್ರೇಟ್ ಮಾಡೋದು. ಇಟ್ ಇಸ್ ಬೆಟರ್ ಅಂತ ನನ್ನ ಇದು ಹೋಸ್ ಇರಿಗೇಷನ್ ಪೇಪರ್ಗೆ. ಯಾವ ರೀತಿಯಲ್ಲಿ ಹೇಳ್ತಾ ಇದ್ರಿ? ಎಷ್ಟೋ ಜನ ದೊಡ್ಡ ದೊಡ್ಡದಾಗಿ ಸ್ಪ್ರಿಂಕ್ಲರ್ ಇಟ್ಕೊಂಡು ಮಾಡ್ಕೊಳ್ತಾರೆ, ಇನ್ನು ಬೇರೆ ರೀತಿಯಲ್ಲಿ ಪೂರೈಕೆ ಮಾಡೋದಿದೆ, ಕೆಲವೊಬ್ರು ಹನಿ ನೀರಾವರಿ ಮಾಡ್ಕೊಂಡಿದ್ದಾರೆ, ನೀವು ಹೋಸ್ ಇರಿಗೇಷನ್ ಒಳ್ಳೇದಂತ ಹೇಗೆ ಹೇಳ್ತೀರಿ? ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಪ್ರಾಕ್ಟಿಕಲ್ ಇದ್ರ ಪ್ರಕಾರ ನನಗೆ ಇದು ಸುಲಭ ಆಗ್ತಾ ಇದೆ. 6 ಜನ ಲೇಬರ್ಸ್ ಬಿಟ್ಟರೆ ದಿವಸ ಒಂದು 500-600 ವೈನ್ಸ್ ಕವರ್ ಮಾಡಬಹುದು ಹೋಸ್ ಇರಿಗೇಷನ್. ಮೇನ್ ಬೋರ್ವೆಲ್ ಇಂದ ಪೈಪ್ ಲೈನ್ಗೆ ಫಿಟ್ ಮಾಡ್ಕೊಂತೀನಿ ಡಿಸ್ಟ್ರಿಬ್ಯೂಟರ್ಸ್ ಹಾಕೊಂಡು. ನನಗೆ ಹೋಸ್ ಇರಿಗೇಷನ್ ತುಂಬಾ ಕಂಫರ್ಟಬಲ್ ಅನ್ನಿಸ್ತಾ ಇದೆ, ಮತ್ತೆ ನೀರು ಚೆನ್ನಾಗಿ ಸಿಗುತ್ತೆ ಪ್ರತಿಯೊಂದು ಬಳ್ಳಿಗೂ. ಮತ್ತೆ ಡ್ರಿಪ್ ಇರಿಗೇಷನ್ ಸ್ವಲ್ಪ ಮೆಣಸು ಅಲ್ಲಿ ಇಲ್ಲಿ ಸ್ಕ್ಯಾಟರ್ಡ್ ಇರುತ್ತೆ. ನನಗೆ ಅನ್ಸುತ್ತೆ ಇಟ್ ಇಸ್ ನಾಟ್ ಫೀಸಬಲ್ ಫಾರ್ ಪೆಪ್ಪರ್. ಮತ್ತೆ ಇಲಿಗಳು ಕಚ್ಚಿ ಹಾಕಿದ್ರೆ ಅದೊಂದು ಪ್ರಾಬ್ಲಮ್. ಅದು ನನಗೆ ತುಂಬಾ ಅನುಕೂಲ ಹೋಸ್ ಇರಿಗೇಷನ್. ಅದಕ್ಕಾಗಿ ತೋಟದಲ್ಲಿ ಪೈಪ್ ಲೈನ್ ಮಾಡಿಸ್ಕೊಂಡಿದ್ರೆ ಹೇಗೆ? ಹೌದೌದು, ಇಷ್ಟು ವರ್ಷ ಪೈಪ್ ಫಿಟ್ ಮಾಡ್ತಾ ಇದ್ದೆ. ಈ ವರ್ಷ ಇಡೀ ತೋಟಕ್ಕೆ ಡೆಡ್ ಲೈನ್ ಮಾಡಿಸಿದ್ದೀನಿ. ಈಗ ಜಸ್ಟ್ ನಿನ್ನೆ ಮೊನ್ನೆಲ್ಲಿ ಕಂಪ್ಲೀಟ್ ಆಗಿದೆ. ಅದು ಎಲ್ಲಿ ಬೇಕಲ್ಲಿ ಹೋಸ್ಗೆ ಡಿಸ್ಟ್ರಿಬ್ಯೂಟರ್ ಹಾಕೊಂಡು ಅಲ್ಲಿಂದ ನೀರು ಇರಿಗೇಟ್ ಮಾಡಬಹುದು. ನೀರು ಕೊಡುವಾಗ ಒಬ್ಬರ ಇಬ್ಬರ ಮೂವರು ಹೇಗೆ, ಎಷ್ಟು ಜನ ಕಾರ್ಮಿಕರು ಪೈಪ್ಗಳನ್ನು ಹಿಡ್ಕೊಂಡು ಬುಡ್ಬುಡಕ್ಕೆ ನೀರನ್ನ ಕೊಟ್ಕೊಂತ ಹೋಗ್ತಾರೆ? 4 ಜನ ಹೋಸ್ಗೆ ಬೇಕು, ಒಂದಿಬ್ರು ರಬ್ಬರ್ ನೋಡಕ್ಕೆ, ಒಂದು 6 ಜನ ಬೇಕಾಗುತ್ತೆ ಹೋಸ್ ಇರಿಗೇಷನ್ ಟೈಮಲ್ಲಿ. ಪ್ಲಸ್ ಒಬ್ರು ನಮ್ಮ ಸೂಪರ್ವೈಸರ್ ಇರ್ತಾರೆ, ನಾ ಇಲ್ದೆ ಇರೋ ಸೂಪರ್ವೈಸರ್ ಇರ್ತಾರೆ, ನಾ ಇದ್ದಾಗ ನಾನೇ ಇರ್ತೀನಿ, ಅವ್ರನ್ನ ಬೇರೆ ಕಡೆ ಕೆಲಸ ನೋಡ್ಕೋಗುವಂತ ಕಳಿಸ್ತೀನಿ. ನೀರು ಕೊಡುವಾಗ ಸುತ್ತ ಒಂಥರ ಹದವಾಗಿ ನೆನೆಯುವ ರೀತಿಯಲ್ಲಿ ನೋಡ್ಕೋಬೇಕು. ಕೆಲವೊಬ್ರು ಉಣಿ ತರ ಮಾಡ್ಕೊಳ್ತಾರೆ, ಇಲ್ಲ ಕೆಲವೊಬ್ರು ಮೇಲೆ ತರ್ಗು ಗಿರ್ಗು ಹಾಕಿ ಅದ್ರ ಮೇಲೆ ನೀರು ಕೊಟ್ರೆ ಆರಾಮಾಗಿ ಒಳಗಡೆ ಹೋಗುತ್ತೆ ಅನ್ನೋ ತರ ಮಾತಾಡ್ತಾರೆ. ನಿಮ್ದು ಹೇಗಿದೆ? ನಮ್ದೆಲ್ಲ ಸ್ವಲ್ಪ ಮಟ್ಟ ಜಾಗ, ತರಗು ಬಿಡಿಸ್ಕೊಂಡು ಇರಿಗೇಟ್ ಮಾಡಿ ಮತ್ತೆ ತರಗು ಮುಚ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಮಾಯಿಶ್ಚರ್ ಬೇಗ ಆರೋದು ಬೇಡ ಅಂತ. ಈಗ ಏನು ನೀರು ಕೊಡ್ತೀವಿ, ಒಂದು 15 ದಿವಸ ಅದು ರಿಟರ್ನ್ ಆಗ್ಬೇಕು ಮಾಯಿಶ್ಚರ್, ನೆಕ್ಸ್ಟ್ ರೌಂಡ್ ನಾನು ರಿಪೀಟ್ ಮಾಡೋವರೆಗು. ಎವ್ರಿ 15 ಡೇಸ್ ಈ ಸೈಕಲ್ ರಿಪೀಟ್ ಆಗಬೇಕು ಮಾನ್ಸೂನ್ ಸ್ಟಾರ್ಟ್ ಆಗೋವರೆಗು. ಆಮೇಲೆ ಮೇ ಅಲ್ಲಿ ಮಾತ್ರ ಒಂದು 2 ವೀಕ್ಸ್ ಮತ್ತೆ ಸ್ಟ್ರೆಸ್ ಪೀರಿಯಡ್ ಬಿಡಬೇಕು 2nd week ನಂತರ. ಮೇನಲ್ಲಿ ಯಾಕೆ ನೀರನ್ನ ಕುಡಿದು ಬತ್ತಿಸ್ಲಿಕ್ಕೆ ಹೋಗ್ತೀರಿ? ಬಂದಿದ್ದು ಗರಿಗಳೆಲ್ಲ ಬೇಗ ಸೆಟ್ಟಿಂಗ್ ಆಗುತ್ತೆ ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಅಂತ ನನ್ನ ಎಕ್ಸ್ಪೀರಿಯನ್ಸ್. ಇನ್ನು ಕಾಳು ಮೆಣಸು ಕಟಾವ್ ಆಗೋದಕ್ಕಿಂತ ಮುಂಚಿತವಾಗಿ ಕೆಲವೊಬ್ರು ನೀರು ಕೊಟ್ಕೊಂಡು ಒಳ್ಳೆ ತೂಕ ಇರೋ ತರ ನೋಡ್ಕೊಳ್ತಾರೆ, ಬಳ್ಳಿ ಬತ್ತಬಾರ್ದು ತೊಂದರೆ ಆಗಬಾರ್ದು ಅಂತ ಅನ್ಕೊಂಡು ಹೇಳೋದಿದೆ. ನೀವು ಹೇಗೆ ಕೆಲಸ ಮಾಡ್ತಾ ಇದ್ರಿ? ನಾನು ಡಿಪೆಂಡಿಂಗ್ ಮಳೆ ಆದರೆ ಪೋಸ್ಟ್ ಮಾನ್ಸೂನ್ ಇರಿಗೇಟ್ ಮಾಡಲ್ಲ, ಏನೋ ತುಂಬಾ ಡ್ರೈ ಪೀರಿಯಡ್ ಆದ್ರೆ ಮಾತ್ರ ಸ್ವಲ್ಪ ಇರಿಗೇಟ್ ಮಾಡ್ತೀನಿ. ಇಲ್ಲೆಲ್ಲ ಎಷ್ಟು ಮಳೆ ಬರುತ್ತೆ? ಒಂದು 75-80 inches ಇಲ್ಲಿ ಆವರೇಜ್, ಅಪ್ ಟು 100 inches ವರೆಗೂ ಹೋಗುತ್ತೆ ಒಂದೊಂದ್ಸತಿ. ಅತಿ ಮಳೆ ಬಂದ್ರೆ ತೋಟದಲ್ಲಿ ನೀರು ನಿಂತ್ಬಿಟ್ಟು ಅಥವಾ ತೇವ ಹೆಚ್ಚಾಗಿ ಬಳ್ಳಿಗಳು ಹೋಗ್ಬಿಡ್ತವೆ ಅಂತ ಅನ್ಕೊಂಡು ಹೇಳೋದಿದೆ, ಆತಂಕನೂ ಆಗುತ್ತೆ ಎಷ್ಟೋ ಕಡೆಗೆ. ಹಾಗಾಗಿದೆ ಇಡೀ ತೋಟವೇ ಹೋಗ್ಬಿಟ್ಟಿದೆ. ನೀವು ಆ ತರ ಬಂದಾಗ ಏನು ಕ್ರಮ ಅನುಸರಿಸಿದ್ರಿ ಅಥವಾ ಆ ರೀತಿ ಸಂದರ್ಭಗಳು ಬಂದಿಲ್ವಾ, ಹೇಗೆ? ಅದಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ತುಂಬಾ ತಾಂತೀವಿ. ಒಂದು COC ಅಪ್ಲಿಕೇಶನ್ ಪೋಸ್ಟ್ ಮಾನ್ಸೂನ್ ಪ್ರೀ ಮಾನ್ಸೂನ್ ತುಂಬಾ ಹೆಲ್ಪ್ ಮಾಡುತ್ತೆ ಅದಕ್ಕೆ. ಮತ್ತೆ ಒಂದ್ ಸ್ವಲ್ಪ ಏನಾದ್ರು ಎಲ್ಲೋ ಇಶ್ಯೂ ವಿಲ್ಟ್ ಕಂಡ ತಕ್ಷಣ ಮೆಟಾಲಾಕ್ಸಿಲ್ ಮ್ಯಾನ್ಕೋಸೆಪ್ ಸ್ಪ್ರೇಯಿಂಗ್ ಅಂಡ್ ರೋಡ್ಸ್ ಆನ್ ಡ್ರಿಂಚಿಂಗ್ ಮಾಡಿಸ್ತೇನೆ ನಾನು. ಅದು ತುಂಬಾ ಹೆಲ್ಪ್ ಆಗುತ್ತೆ ಟು ಕಂಟ್ರೋಲ್ ಅಂಡ್ ಸ್ಪ್ರೆಡ್ ಆಫ್ ದಿಸ್ ವಿಲ್ಟಿಂಗು. ಮತ್ತೆ ಅತಿ ಆದ್ರೆ ಅದನ್ನ ಅಪ್ರೂಟ್ ಮಾಡಿ ಗುಂಡಿ ತೆಗೆದು ಸುಣ್ಣ ಹಾಕಿ ಬಿಟ್ಬಿಟ್ಟು ಬಳ್ಳಿನ ಸುಟ್ಟಾಕೊಡ್ತೀವಿ. ತುಂಬಾ ಏನಾದ್ರು ಕ್ವಿಕ್ ವಿಲ್ಟ್ ತರ ಪೂರ್ತಿ ಬಳ್ಳಿ ಹೋದ್ರೆ ಅದು ಇಮಿಡಿಯೇಟ್ ಆಗಿ ರಿಮೂವ್ ಮಾಡ್ಬಿಡ್ತೀವಿ, ಅದನ್ನ ಫೀಲ್ಡ್ ಅಲ್ಲಿ ಬಿಡೋದಿಲ್ಲ. ಆಗಿಂದಾಗಿ ಆಗುಹೋಗುಗಳನ್ನ ಗಮನಿಸ್ತಾ ಕೆಲಸ ಮಾಡ್ತಾ ಹೋಗ್ತದ್ರಿ. ಕಾರ್ಮಿಕರ ಇತಿಮಿತಿಯಲ್ಲೂ ಖರ್ಚು ವೆಚ್ಚಗಳ ಸಂಗತಿಗಳಲ್ಲೂ ಗಮನಿಸಿಕೊಂಡು ಕೆಲಸಗಳನ್ನ ಬಿಡದೆ ಕೈಗೊಂಡು ಹೋಗ್ತದ್ರಿ. ಹಾಗಾಗಿ ನಿಮಗೆ ಇಳುವರಿಯ ದೃಷ್ಟಿಯಲ್ಲಿ ಏನು ಅನಿಸ್ತಾ ಇಲ್ಲ? ಖುಷಿಯಾಗಿದೆ. ಮೊದಲೆಲ್ಲ 7-3 ಟನ್ 4-5 ಟನ್ ಸಿಗ್ತಾ ಇತ್ತು, ಈಗ 10-12 ಟನ್ ವರೆಗೂ ಕೈಗೆ ಸಿಗೋದ್ರಿಂದ ಒಟ್ಟಾರೆ ಖರ್ಚು ವೆಚ್ಚಗಳನ್ನ ತುಲನೆ ಮಾಡಿದ್ರೆ ಏನನ್ಸುತ್ತೆ? ಆಕ್ಚುಲಿ ಕಂಪೇರಿಂಗ್ ಟು ಕಾಫಿ ಪೆಪ್ಪರ್ದು ಏನ್ ಎಕ್ಸ್ಪೆಂಡಿಚರ್ ಬರುತ್ತೆ ಥ್ರೂಔಟ್ ಇಯರ್, ನನಗೆ ಹಾರ್ಡ್ಲಿ ಲೆಕ್ಕ ಹಾಕಿದ್ರೆ ಒಂದು 20-25 rupees ಪರ್ ಕೆಜಿ ಬೀಳ್ಬಹುದು ಅಷ್ಟೇ. ಪೆಪ್ಪರ್ ಇಸ್ ವೆರಿ ಪ್ರಾಫಿಟಬಲ್ ಅಂತ ನಾ ಹೇಳಬಹುದು. ಮತ್ತೆ ಕಾಫಿ ತರ ತುಂಬಾ ಕೆಲಸಗಳು ಇರ್ಲಿಕ್ಕಿಲ್ಲ ಅಲ್ವಾ? ನನಗೆ ಆಕ್ಚುಲಿ ಕಾಫಿಕ್ಕಿಂತ ಪೆಪ್ಪರ್ದೇ ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ. ಈಗ ವರ್ಷಿಡಿ ಏನಾರು ಒಂದ್ ಇದ್ದೇ ಇರುತ್ತೆ, ಕಾಫಿ ಜೊತೆ ಇದನ್ನು ಜೊತೆಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಅಷ್ಟು ಇಷ್ಟಪಟ್ಟು ಪೋಷಣೆ ಮಾಡೋದ್ರಿಂದ ನಿಮಗೆ ಕೆಲಸಗಳು ಅದಕ್ಕಿಂತ ಹೆಚ್ಚು ಅಂತ ಅನಿಸ್ತಾ ಇದೆ? ಹೌದು, ಯಾಕಂದ್ರೆ ಅಲಾಂಗ್ ವಿತ್ ಕಾಫಿ ಅದರಷ್ಟೇ ಕೆಲಸ ಇದಕ್ಕೂ ಆಗ್ತಾ ಇದೆ ನನಗೀಗ. ಕೆಲವ್ ಪ್ಲಾಂಟರ್ಸ್ ಏನ್ ಮಾಡ್ತಾರೆ, ಸುಮ್ನೆ ಬಳ್ಳಿ ಯಾಕೆ ನೆಡ್ತಾರೆ ಬಂದಷ್ಟು ಬರ್ಲಿ ಅಂತ. ಬಟ್ ವಿ ಟ್ರೈ ಟು ಮೇಕ್ ಟು ಗೆಟ್ ದ ಆಪ್ಟಿಮಮ್ ಬೆಸ್ಟ್ ಯೀಲ್ಡ್ ಅಂತ, ಅದಕ್ಕೆ ಇಂಟೆನ್ಸಿವ್ ಕಲ್ಟಿವೇಶನ್ ಮಾಡ್ತೀನಿ. ಸಾಮಾನ್ಯವಾಗಿ ಸೋಮಾರಪೇಟೆ ಸುತ್ತಮುತ್ತ ನೋಡೋದಾದ್ರೆ ನಿಮ್ದು ಯಾವಾಗ ಕಟಾವು ಶುರು ಆಗ್ತದೆ? ಆಕ್ಚುಲಿ ಈಗ ರೆಡಿ ಇದೆ, ಬಟ್ ಹಾರ್ವೆಸ್ಟಿಂಗ್ ಮಾಡಕ್ಕೆ ಜನ ತಮಿಳ್ನಾಡು ಅವ್ರು ಬರ್ತಾರೆ, ಅವ್ರು ಇನ್ನೊಂದು 2-3 days ಅಂತ ಡಿಲೇ ಮಾಡ್ತಾ ಇದಾರೆ ಅಂತ. ನೆಕ್ಸ್ಟ್ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಒಂದೇ ಸಾರಿಗೆ ಎಲ್ಲದೂ ಮುಗಿಸ್ಬಿಡ್ತೀರಾ ಹೇಗೆ? ಹೌದು, ಒಂದೇ ಸತಿ ಮುಗಿಸ್ತೀವಿ, ಅದನ್ನ 2-3 rounds ತರ ಮಾಡಲ್ಲ. ಏನಿದೆ ಬಳ್ಳಿಯಲ್ಲಿ ಎಲ್ಲ ಒಂದೇ ಸರಿ ಕುಯ್ದು ಹೋಗ್ತೀವಿ, ಯಾಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಬಿಡೋದು ಮತ್ತೆ ಕುಯ್ಯೋದು. ಪ್ಲಸ್ ಅವರು ಬೇರೆ ಕಡೆ ಒಪ್ಕೊಂಡಿರ್ತಾರೆ, ಅವರು ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡ್ತಾರೆ. ವಿದಿನ್ ಅ ಮಂತ್ ನಾವು ಹಾರ್ವೆಸ್ಟಿಂಗ್ ಪ್ರೊಸೆಸಿಂಗ್ ಎಲ್ಲ ಮುಗಿಸಕ್ಕೆ ಟ್ರೈ ಮಾಡೋದು ಯಾವಾಗಲೂ. ಇಲ್ಲಿ ಕಾರ್ಮಿಕರು ಕಾಳುಮೆಣಸಿನ ಕಟಾವಿಗೆ ಪಳಗಿಲ್ವ? ಪಳಗಿದ್ದಾರೆ, ಬಟ್ ಈಗ ಮರ ಜೋಲ್ ತೆಗಿಯೋದು ಸ್ಟಾರ್ಟ್ ಆಗಿದೆಯಲ್ಲ, ವೇಜಸ್ ಜಾಸ್ತಿ, ಅದಕ್ಕಿಂತ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಕಾಳು ಮೆಣಸು ಕಾಳು ಬಿಡಿಸೋ ಯಂತ್ರವನ್ನು ಇಟ್ಕೊಂಡಿದ್ರಿ, ಯಾವಾಗ ಖರೀದಿ ಮಾಡಿದ್ರಿ, ಹೇಗೆ ಅನಿಸ್ತಾ ಇದೆ? ನಾನು ಡಿಕೋನಿಂಗ್ ಮಿಷಿನ್ ತಾನು ಒಂದು 5-6 years ಆಯ್ತು, ಮತ್ತೆ ಈ ಪೇಪರ್ ಕ್ಲೀನಿಂಗ್ ಮಿಷಿನ್ ಈ ವರ್ಷ ತರಿಸಿದ್ದೀನಿ, ಯಾಕಂದ್ರೆ ಮ್ಯಾನ್ಯುಯಲ್ ಮಾಡಿಸ್ತಾ ಇದ್ದೆ, ಅದಷ್ಟು ಕ್ಲೀನು ಆಗ್ತಾ ಇರಲಿಲ್ಲ, ತುಂಬಾ ನಿಧಾನ ಆಗೋದು. ಈ ವರ್ಷ ನಾನು ಅಲ್ಲಿ ಮಡಿಕೇರಿ ಅಬ್ರಾರ್ ಇಂಜಿನಿಯರಿಂಗ್ ಕಾರ್ಪೊರೇಷನ್ ಇಂದ ಮೆಕನೈಸ್ಡ್ ಪೇಪರ್ ಕ್ಲೀನಿಂಗ್ ಮಿಷಿನ್ ತರಿಸಿದ್ದೀನಿ ವಿತ್ 1 HP ಸಿಂಗಲ್ ಫೇಸ್ ಮೋಟರ್. ಅದರಲ್ಲಿ ಬೇಗ ಬೇಗ ಆಗುತ್ತೆ, ಗಂಟೆಗೆ ಒಂದು 700-800 kg ಕ್ಲೀನ್ ಆಗಿ ಬರುತ್ತೆ. ಆ ವರ್ಷನೇ ಮಾರಾಟ ಮಾಡ್ತೀರಾ ಅಥವಾ ಬೆಲೆ ನೋಡಿಕೊಂಡು ನಿಮ್ಮ ಹಣಕಾಸಿನ ಅಗತ್ಯತೆ ಗಮನಿಸಿಕೊಂಡು ಕೊಡ್ತೀರಾ, ಹೇಗೆ? ನಮ್ಮ ನೆಸೆಸಿಟಿ ಎಕ್ಸ್ಪೆಂಡಿಚರ್ ಏನಿದೆ ನೋಡ್ಕೊಂಡು ಸ್ಟೇಜ್ ಬೈ ಸ್ಟೇಜ್ ರಿಲೀಸ್ ಮಾಡ್ತಾ ಹೋಗ್ತೀನಿ. ಇಲ್ಲ ಏನು ರೇಟ್ ಇಂಪ್ರೂವ್ ಆಗ್ತಾ ಇಲ್ಲ ಅಂದ್ರೆ ಒಂದೊಂದ್ಸತಿ May-June 1st week ಪೂರ್ತಿನೂ ಸೇಲ್ ಮಾಡ್ಬಿಡ್ತೀನಿ. ಪದವಿ ಮಾಡಿಕೊಂಡು ಕೃಷಿಗೆ ಬಂದ್ರಿ, ಎಲ್ಲಿ ಉದ್ಯೋಗಕ್ಕೆ ಹೋಗ್ಲಿಲ್ಲ, ನಿಮ್ ತಂದೆಯವರು ಹಾಗೆ ಮಾಡಿದ್ರು, BSc ಕೃಷಿ ಮಾಡ್ಕೊಂಡು ನೇರವಾಗಿ ಕೃಷಿಗೆ ಬಂದ್ರು, ಏನನ್ಸುತ್ತೆ ಬೇರೆ ನಮ್ಮ ಯುವಕರಿಗೆ ಪದವಿ ಮಾಡ್ಕೊಂಡಿರೋರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಕೃಷಿ ಬಗ್ಗೆ ಒಟ್ಟಾರೆ ಚಿತ್ರಣವನ್ನ ನಿಮ್ಮ ಅನುಭವವನ್ನ ಮುಂದಿಟ್ಕೊಂಡು ಮಾತಾಡೋದಾದ್ರೆ? ಅವ್ರದ್ದು ಏನೇನು ಕೆರಿಯರ್ ಇದೆ ಅಲಾಂಗ್ ವಿತ್ ದಟ್ ಈಗೇನು ಅಗ್ರಿಕಲ್ಚರಲ್ ಪ್ರಾಪರ್ಟಿ ಇದೆ ಅನ್ಸೆಸ್ಟ್ರಲ್ ಫ್ಯಾಮಿಲಿ ಇದು ಸೈಡ್ ಬೈ ಸೈಡ್ ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಅಡ್ವೈಸ್ ಮಾಡೋದು ಎಲ್ಲ ಯಂಗ್ಸ್ಟರ್ಸ್ ಮಕ್ಕಳಿಗೆ. ಚೆನ್ನಾಗಿ ಕೆಲಸ ಮಾಡಿದ್ರೆ ಪ್ರತಿಯೊಂದು ಕಸಬನು ಲಾಭದಾಯಕ ಅಲ್ವಾ? ಹೌದು, ಚೆನ್ನಾಗಿ ಮಾಡಿದ್ರೆ ಹಾಗೆ ಆಗುತ್ತೆ. ವೀಕೆಂಡ್ಸ್ ಬಂದು ನೋಡ್ಕೊಂಡು ಹೋಗಿ ಹಿಂಗೆ ಹಿಂಗೆ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ಇಲ್ಲಿ ಸೂಪರ್ವೈಸರು ರೈಟ್ರು ಯಾರು ಇರ್ತಾರೆ ಈಗ ಪೇಪರ್ಗೆ ನಂಗೆ ಹೆಂಗೆ ಅನ್ಕೆಗೌಡರು ಗೈಡ್ ಮಾಡ್ತಾರೆ, ಅವರು ಯಾರನ್ನಾರು ಕಾಫಿ ಬಗ್ಗೆ ಪೇಪರ್ ಬಗ್ಗೆ ಗೈಡೆನ್ಸ್ ತಗೊಂಡು ಮಾಡ್ಕೊಂಡು ಹೋದ್ರೆ ಉತ್ತಮ ಅಂತ ಅನ್ಸುತ್ತೆ. ಕೆಲಸ ಮಾಡಿಸಿದಷ್ಟು ಮಾಡಿದಷ್ಟು ತೊಡಗಿಸಿಕೊಂಡಷ್ಟು ಕೃಷಿಯಲ್ಲಿ ಒಳ್ಳೇದಾತೆ ಆಗುತ್ತಲ್ವಾ? ಹೌದು, ಕೆಲಸ ಮಾಡಿದಷ್ಟು ನಮಗೆ ಈಲ್ಡು ಔಟ್ಪುಟ್ ಜಾಸ್ತಿ ಸಿಗುತ್ತೆ. ಬಟ್ ಅಫ್ಕೋರ್ಸ್ ನೇಚರ್ ಇಟ್ ಪ್ಲೇಸ್ ಅ ಬಿಗ್ ರೋಲ್. ಈಗ ಲಾಸ್ಟ್ 3-4 years ಇಂದ ಮಳೆದು ತುಂಬಾ ವೇಗರೀಸ್ ಆಗ್ತಾ ಇದೆ, ಅದನ್ನು ಸ್ವಲ್ಪ ಕ್ರಾಪ್ ಎಫೆಕ್ಟ್ ಮಾಡ್ತಾ ಇದೆ. ಚೆನ್ನಾಗಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ, ಆಸಕ್ತರು ನಿಮ್ ಜೊತೆಗೆ ಮಾತಾಡಬಹುದಾ? ನಿಮ್ಮ ಸಂಖ್ಯೆಯನ್ನ ಕೊಟ್ಟು ಮಾಡಬಹುದು. ಯೂಶಲಿ ನಾನು ಬೆಳಿಗ್ಗೆ 7 AM ಇಂದ ಸಾಯಂಕಾಲ 8:30 ವರೆಗೂ ಫ್ರೀ ಇರ್ತೀನಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜಂಪೆ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಭವನದಲ್ಲಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟೀಯ ಜಂತು ಹುಳು ನಿವಾರಣಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಮಾತಾಡಿ, ರಾಷ್ಟೀಯ ಜಂತು ಹುಳ ನಿವಾರಣಾ ಕಾರ್ಯಕ್ರಮ ನಾಳೆ ಜಿಲ್ಲೆಯಲ್ಲಿ ನಡೆದಿದೆ. 1-19 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಅಲ್ಬೆಂಡಜೋಲ್ ಮಾತ್ರೆಯನ್ನು ಕೊಡೋಕ್ಕೂ, ಅರ್ಹ ಮಕ್ಕ ಇದರಿಂದ ಬುಟ್ಟು ಹೋಗದಂಗೆ ಎಚ್ಚರ ತಗೊಳಕ್ಕೂ, ಸರ್ಕಾರದ ಸೂಚನೆಯಂಗೆ ಕಾರ್ಯಕ್ರಮನ ಸರಿಯಾಗಿ ನಡೆಸೋಕುತ್ತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅವರು ಮಾತಾಡಿ, ದೇಶದಲ್ಲಿ ನಾಳೆ ರಾಷ್ಟೀಯ ಜಂತು ಹುಳ ನಿವಾರಣಾ ಕಾರ್ಯಕ್ರಮ ನಡೆದಿದೆ. ಹಂಗೆ 14-25 ಮುಟ ಮೋಪಾಪ್ ಡೇ ಕಾರ್ಯಕ್ರಮ ಏರ್ಪಾಡಾಟು. 1-5 ವರ್ಷದೊಳಗಿನ ಮಕ್ಕಳಿಗೆ ಅಂಗನವಾಡಿಗಳಲ್ಲಿ ಮಾತ್ರೆಯನ್ನು ಕೊಟ್ಟವೆ. 6-19 ವರ್ಷದೊಳಗಿನ ಮಕ್ಕಳಿಗೆ ಎಲ್ಲ ಸರ್ಕಾರಿ ಅನುದಾನಿತ ಹಂಗೆ ಖಾಸಗಿ ಸ್ಕೂಲ್ ಕಾಲೇಜುಗಳಲ್ಲಿ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾತ್ರೆಗಳ ಕೊಟ್ಟವೆ. ಆಶಾ ಕಾರ್ಯಕರ್ತೆಗ 6-19 ವರ್ಷದೊಳಗಿನ ಇಸ್ಕೂಲಿಂದ ಹೊರಗಿರುವ ಮಕ್ಕಳ ಪಟ್ಟಿನ ತಯಾರು ಮಾಡಿ ಅವಕ್ಕೆ ಅಂಗನವಾಡಿಗಳಲ್ಲಿ ಮಾತ್ರೆಯನ್ನು ಕೊಟ್ಟವೆ ಅಂತ ಮಾಹಿತಿ ಕೊಟ್ಟವು. ಸಭೆಯಲ್ಲಿ ಸಂಬಂಧಪಟ್ಟ ಸುಮಾರು ಇಲಾಖೆಯ ಅಧಿಕಾರಿಗ ಹಾಜರಿದ್ದವು. ತೋಟಗಾರಿಕೆ ಇಲಾಖೆಯ ಅಧೀನದ ತೋಟಗಾರಿಕೆ ತರಬೇತಿ ಕೇಂದ್ರಗಳಲ್ಲಿ ರೈತರ ಮಕ್ಕಳಿಗೆ 10 ತಿಂಗಳ ತೋಟಗಾರಿಕಾ ತರಬೇತಿನ 2023 ಮೇ 2 ರಿಂದ 2024 ಫೆಬ್ರವರಿ 29 ಮುಟ ಹಾಸನ ಜಿಲ್ಲೆನ ಸೋಮನಹಳ್ಳಿ ಕಾವಲ್ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ಕೊಟ್ಟವೆ. ಕುಸಿರವು ಬರುವ ತಿಂಗಳ 12 ಏಪ್ರಿಲ್ರೊಳಗೆ ಅರ್ಜಿ ಹಾಕಕ್ಕೆ. ಜಾಸ್ತಿ ಮಾಹಿತಿ ಬೇಕರೆ ಇಲಾಖೆಯಿಂದ ಕೇಳಿ ತಿಳ್ಕೊಳ್ಳಕ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರು ತಿಳಿಸಿಡೋ. ರಾಜರತ್ನ ಸೇವಾ ಸಮಿತಿ ಹೊದ್ದೂರು ಇವರ ಕಡೆಯಿಂದ ಡಾ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ 2ನೇ ವರ್ಷದ ರಕ್ತದಾನ ಶಿಬಿರ ಇದೇ ತಿಂಗಳ 17 ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಮೂರ್ನಾಡ್ನ ಸಮುದಾಯ ಭವನದಲ್ಲಿ ಏರ್ಪಾಡಾಟು. 2022-23 ಸಾಲಿಗೆ ಸಹಕಾರಿಗಳಿಗಾಗಿ ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆ ಜಾರಿಗೆ ಸಂಬಂಧಪಟ್ಟಂಗೆ ಸಹಕಾರ ಸಂಘಗಳ ಸದಸ್ಯರು ನೋಂದಣಿ ಅವಧಿನ ಇದೀಗ 1 ಮಾರ್ಚ್ 31 ಮುಟ ವಿಸ್ತರಣೆ ಮಾಡಿ ಸಹಕಾರ ಇಲಾಖೆನ ಸಹಕಾರದ ಜಂಟಿ ಕಾರ್ಯದರ್ಶಿಗ ಆದೇಶ ಹೊರಡಿಸಿಡೋ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಾಲ್ನೂರು, ತ್ಯಾಗತ್ತೂರು, ನೆಲ್ಲಿಹುದಿಕೇರಿ, ಕೂಡ್ಲೂರು, ಚಟ್ಟಳ್ಳಿ ಮತದಾರರಿಗೆ ವಿದ್ಯುನ್ಮಾನ ಯಂತ್ರಗಳ ಪ್ರಾತ್ಯಕ್ಷಿಕೆ, ಅಣುಕು ಮತದಾನ ಏರ್ಪಾಡಾಟು. 15 ವಾಲ್ನೂರು ತ್ಯಾಗತ್ತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತೆ ಒಂಟಿ ಅಂಗಡಿ ಮತದಾನ ಕೇಂದ್ರದಲ್ಲಿ ನಡೆದಿದೆ. 16 ನೆಲ್ಲಿಹುದಿಕೇರಿ, ಬೆಟ್ಟದಕಾಡು, ಬರಡಿ ಕೇಂದ್ರಗಳಲ್ಲಿ ಹಂಗೆ 17 ಕೂಡ್ಲೂರು ಚಟ್ಟಳ್ಳಿ ವ್ಯಾಪ್ತಿನ ಮತದಾನ ಕೇಂದ್ರಗಳಲ್ಲಿ ಏರ್ಪಾಡಾಟು. ಕೊಡವ ಹಾಕಿ ಅಕಾಡೆಮಿನ 2022-23 ಸಾಲಿನ ವರ್ಷದ ಮಹಾಸಭೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ವಿರಾಜಪೇಟೆ ಕೊಡವ ಸಮಾಜದಲ್ಲಿ ನಡೆದಿದೆ. ಪೊನ್ನಂಪೇಟೆ ತಾಲೂಕಾಗಿ 2 ವರ್ಷ ಕಳೆದರೂ ಸಾರ್ವಜನಿಕರ ಯಾವುದೇ ಥರದ ಕೆಲಸಗಳು ಆಗದೆ ತುಂಬ ತಾಪತ್ರೆಗೆ ಆಗ್ತಾ ಉಂಟು. ಸರ್ಕಾರದ ಪ್ರತಿಯೊಂದು ಕೆಲಸಕ್ಕೂ ಮೂಲೆ ಮೂಲೆಯಿಂದ ಜನ ವಿರಾಜಪೇಟೆ ತಾಲೂಕು ಕಚೇರಿಗೆ ಯಾವಾಗಲೂ ಅಲ್ದಾಡ್ರೂ ಸಹ ಅಲ್ಲಿನೂ ಸರಿಯಾಗಿ ಕೆಲಸಗಾಗ್ತಾ ಇಲ್ಲ. ಮುಂದಿನ ತಿಂಗಳೊಳಗೆ ಈ ಕಷ್ಟನ ಸರಿ ಮಾಡಿಕೊಡೋಕುತ್ತ ಕಿಗ್ಗಟ್ಟು ನಾಡು ಹಿರಿಯ ನಾಗರಿಕರ ವೇದಿಕೆ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಗೆ, ಹಂಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಕೊಟ್ಟಳು. ಜಿಲ್ಲೆಯಲ್ಲಿ ರಾಷ್ಟೀಯ ಜಂತು ಹುಳು ನಿವಾರಣಾ ಕಾರ್ಯಕ್ರಮದ ಉದ್ಘಾಟನೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿಪೇಟೆನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಬಾಕ್ಸಿಂಗ್ ಒಳಾಂಗಣ ಆಟದ ಬಣ್ಣದಲ್ಲಿ ಏರ್ಪಾಡಾಟುತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗ ತಿಳಿಸಿಡೋ. ಕೊಡಗು ಜಿಲ್ಲೆಯಲ್ಲಿ ವಾಸಿರುವ ಪ್ರವರ್ಗ 1 ಸೇರಿದ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವಕ್ಕೆ ವಸತಿ ಸೌಕರ್ಯನ ಕೊಡಿಕೆ ಅರ್ಹರಿಂದ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ 15 ಆಕೇರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಕೇಳಿ ತಿಳ್ಕೊಳ್ಳಕ್ಕ ಇಲಾಖೆಯ ಜಿಲ್ಲಾ ಅಧಿಕಾರಿಗ ತಿಳಿಸಿಡು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಉತಾ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಯುಗಾದಿ ಹಬ್ಬದ ಸಂಭ್ರಮಕ್ಕೆ ವರ್ಣರಂಜಿತ ಬಟ್ಟೆಗಳು 5-50% ಕಡಿತದೊಂದಿಗೆ. ಈ ಆಫರ್ March 26 ವರೆಗೆ. ಖರೀದಿಗಾಗಿ ಬನ್ನಿ PSR ಸಿಲ್ಕ್ ಸೈನ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು.

ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲ ನರಂದ ಮುಪ್ಪಡೆ ಸಭೆರ ಕೊರವುಕಾರಿಕೆ ವಹಿಸಿಂಡ ತಕ್ಕ ಪರದ ಅವು ಸರ್ಕಾರತ್ರ ನಿರ್ದೇಶನಕ್ಕೆ ಒತ್ತನಕ್ಕೆ ಕಾರ್ಯಕ್ರಮತನ ಪರಿಣಾಮಕಾರಿಯಾಯಿತು ಅನುಷ್ಠಾನಕ್ಕೆ ಕೊಂಡ ಬಂದಿತ್ತು. ಜಿಲ್ಲೆಯ ಎಲ್ಲಾ ಮಕ್ಕ ಈ ಕಾರ್ಯಕ್ರಮತ್ರ ಪ್ರಯೋಜನ ಪಡೆದೋಕೆ ಕ್ರಮ ಹೊಡ್ತೋವನಕ್ಕೆ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತತ್ತು. ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ತಕ್ಕ ಪರಂದಿತ್ತು ಇಡೀ ದೇಶದ ರಾಷ್ಟ್ರೀಯ ಜಂತುಪುಳು ನಿವಾರಣಾ ಕಾರ್ಯಕ್ರಮತ್ನ ನಾಳೆ ನಡೆತಿತ ಅನ್ನೋದು. 14-25 ನರಪಂತ ಮಾಪ್ಅಪ್ ಡೇ ಕಾರ್ಯಕ್ರಮತ್ ಜಿಲ್ಲೆಯ 1-15 ಬಯತಿಗೆ ತನ್ನ ಎಲ್ಲಾ ಮಕ್ಕ ಆಲ್ಬೆಂಡಜಾಲ್ ಟ್ಯಾಬ್ಲೆಟ್ ಹೊಡ್ತೋವನಕ್ಕೆ ಮೇನ ತೊಡುವನ್ನು ಮಾಹಿತಿ ಕೊಡ್ತತ್ತು. ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಗೋಪಿನಾಥ್ ಕೂಡನಕ್ಕೆ ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ಹಾಜರಿಂಜ ಸಭೆಯಲ್ಲಿ ಕಾರ್ಯಕ್ರಮತರ ಪರಿಣಾಮಕಾರಿಯಾದ ಅನುಷ್ಠಾನಕ್ಕೆ ಇಲಾಖೆ ಎಂಜಾಡ್ತನ ಕ್ರಮತರ ಮಾಹಿತಿ ಕೊಡ್ತಾ ಅವು ಕಾರ್ಯಕ್ರಮತನ ಯಶಪಡ್ತೋಕ್ಕೆ ಎಲ್ಲ ಇಲಾಖೆಕಾರ ಕೈಕೂಟುವನಕ್ಕೆ ಕೇಟಂಡತ್ತು. ಪುದಿಯ ತಾಲೂಕು ರಚನೆಯಾಯಿತು ದಂಡಕಾಲ ಕೈಂಜಕೋ ಪೊನ್ನಂಪೇಟೆ ತಾಲೂಕು ಕಚೇರಿ ಪೂರ್ತಿಯಾಯಿತು ಕಾರ್ಯ ನೀಸಿಂಡಿ ಇಲ್ಲ ಎಂದು ಬೇರೆ ಪರಂದ ಕಗ್ಗಟ್ಟನಾಡು ಪೆರಿಯ ನಾಗರಿಕಂಗಡ ವೇದಿಕೆ ಸಮಸ್ಯೆನ ತೊರಕೆ ಸರಿ ಕೂಟುವನಿಕೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿತ್ತು. ಸಾರ್ವಜನಿಕಂಗಡ ಅನುಕೂಲಕ್ಕೆ ಪೊನ್ನಂಪೇಟೆ ತಾಲೂಕು ಕಚೇರಿ ಎಂಜಕೋ ಸರ್ಕಾರತ್ರ ಎಲ್ಲ ಕೆಲಸಕ್ಕೂ ತಾಲೂಕರ ಮೂಲೆ ಮೂಲೆ ಎಂಜಬಪ್ಪ ಜನ ಇಂದಕ್ಕೂ ವಿರಾಜಪೇಟೆ ತಾಲೂಕು ಕಚೇರಿ ಕಲಿಯುವುದು ತಪ್ಪಿತಲ್ಲ ನನ್ನ ವೇದಿಕೆಯ ಪದಾಧಿಕಾರಿಯ ತಾಲೂಕರ ಎಲ್ಲ ಕೆಲಸ ಪೊನ್ನಂಪೇಟೆ ತಾಲೂಕು ಕಚೇರಿ ಲಾಪನಕ್ಕೆ ವ್ಯವಸ್ಥೆ ಮಾಡುವನಿಕೆ ಜಿಲ್ಲಾ ಉಸ್ತುವಾರಿ ಸಚಿವಂಗಕ್ಕೂ ಸರ್ಕಾರತ್ರ ಮುಖ್ಯ ಕಾರ್ಯದರ್ಶಿಗೂ ಮನವಿ ಮಾಡಿತು. ದಂಡಾರ್ಥ 20-23 ಸಾಲಕ್ಕೆ ಒತ್ತನಕ್ಕೆ ಸಹಕಾರಿಯಡ ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆಯನ್ನು ಜಾರಿಗೆ ಕೊಂಡಬಪ್ಪಕ್ಕೆ ಸಂಬಂಧಪಟ್ಟನಕ್ಕೆ ಯೋಜನೆಗೆ ಸಹಕಾರ ಸಂಘದ ಸದಸ್ಯಗಳ ನೋಂದಣಿ ಕಾಲಮಿತಿಯ ಮಿನ್ಯಕ ತೆರಕನ್ನು ಸಹಕಾರ ಇಲಾಖೆಯ ಜಂಟಿ ಕಾರ್ಯದರ್ಶಿ